ಭೂಮಿ ಖರೆ ಹದ ಆಗೈತಿ, ಮುಂಗಾರಿಯೇನೋ ಬಂದೈತಿ, ಭೂಮಿ ಖರೆ ಹದ ಆಗೈತಿ. ಅಲ್ಲ ಚೆಲುವಿ, ಅಲ್ಲ ಚೆಲುವಿ, ಅಲ್ಲ ಚೆಲುವಿ, ಅಲ್ಲ ಚೆಲುವಿ. ರಸಗೊಬ್ಬರ ಇಲ್ಲ ಪಂಚಾಗ, ನಾ ಹೆಂಗ ಬರಲಿ ಬಿತ್ತಲಾಗ. ರಸಗೊಬ್ಬರ ಇಲ್ಲ ಪಂಚಾಗ, ನಾ ಹೆಂಗ ಬರಲಿ ಬಿತ್ತಲಾಗ. ಗೊಬ್ಬರವನ್ನು ಹಂಚತೈತಿ, ಸರಕಾರ ನೋಡು ನಮದೈತಿ, ಗೊಬ್ಬರವನ್ನು ಹಂಚತೈತಿ. ಹೋಗುನನ ಚಲುವ, ಹೋಗುನನ ಚಲುವ, ಹೋಗುನನ ಚಲುವ, ಹೋಗುನನ ಚಲುವ. ಹೋಗೋಣ ಬಿತ್ತಲಾಗ, ಹೊಲಕ ಹೋಗೋಣ ಬಿತ್ತಲಾಗ. ಅಂಗಡಿ ಮುಂದ ಪಳಿರುತ್ತೈತಿ, ಗೊಬ್ಬರ ತರಲಾಕ ದಿನ ಹಿಡಿತೈತಿ. ಅಂಗಡಿ ಮುಂದ ಪಳಿರುತ್ತೈತಿ, ಗೊಬ್ಬರ ತರಲಾಕ ದಿನ ಹಿಡಿತೈತಿ. ಹೇಳ ಚೆಲುವಿ, ಹೇಳ ಚೆಲುವಿ, ಹೇಳ ಚೆಲುವಿ, ಹೇಳ ಚೆಲುವಿ. ಆಗ್ತದೇನು ನನ್ನ ಬಿಟ್ಟು ಇರಲಾಕ, ಆಗ್ತದೇನು ನನ್ನ ಬಿಟ್ಟು ಇರಲಾಕ. ಹೋಗೋ ಜಾಂಗ ನಾವು ಬಿತ್ತಲಾಕ, ಹೋಗೋ ಜಾಂಗ ನಾವು ಬಿತ್ತಲಾಕ. ಐ ಸುಳ್ಳಿ ನನಗಿಂತ ದಿಂಗು ಬಡದೈತಿ, ಕೊಟ್ಟಿಗೆ ಗೊಬ್ಬರ ಭರಪೂರೈತಿ. ಐ ಸುಳ್ಳಿ ನನಗಿಂತ ದಿಂಗು ಬಡದೈತಿ, ಕೊಟ್ಟಿಗೆ ಗೊಬ್ಬರ ಭರಪೂರೈತಿ. ಬಿಡೋ ಚಲುವ, ಬಿಡೋ ಚಲುವ, ಬಿಡೋ ಚಲುವ, ಬಿಡೋ ಚಲುವ. ರಸಗೊಬ್ಬರದ ಚಿಂತೆ ನಮಗ್ಯಾಕ, ರಸಗೊಬ್ಬರದ ಚಿಂತೆ ನಮಗ್ಯಾಕ. ನಡಿ ಹೋಗುಣ ತೊಗರಿ ಬಿತ್ತಲಾಕ, ನಡಿ ಹೋಗುಣ ತೊಗರಿ ಬಿತ್ತಲಾಕ. ಇರಬೇಕ ನಿನ್ನಂತ ಮುದ್ದಿನ ಹೆಣತಿ, ಬೆಳಗಾಕ ಅಕ್ಕಲದ ಹೆಣತಿ. ಇರಬೇಕು ನಿನ್ನಂತ ಮುದ್ದಿನ ಹೆಣತಿ, ಬೆಳಗಾಕ ಅಕ್ಕಲದ ಹೆಣತಿ. ನಡಿ ಚೆಲುವಿ, ನಡಿ ಚೆಲುವಿ, ನಡಿ ಚೆಲುವಿ, ನಡಿ ಚೆಲುವಿ. ರಸಗೊಬ್ಬರದ ಹಂಗ ನಮಗಿನ್ಯಾಕ, ರಸಗೊಬ್ಬರದ ಹಂಗ ನಮಗಿನ್ಯಾಕ. ನಡಿ ಹೋಗೋಣ ತೊಗರಿ ಬಿತ್ತಲಾಕ, ನಡಿ ಹೋಗೋಣ ತೊಗರಿ ಬಿತ್ತಲಾಕ. ಸಂಗೀತ